ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಯೋಗ ತರಬೇತಿ ಮತ್ತು ಮಹಿಳಾ ಸಂಘಟನೆ, ಈ ಕುರಿತು ಸಿದ್ದಾಪುರ ತಾಲೂಕಿನ ವೀಣಾ ಆನಂದ್ ಶೇಟ್ ಅವರೊಂದಿಗೆ ಸಂದರ್ಶನ. ವೀಣಾ ಆನಂದ್ ಶೇಟ್ ಅವರೇ, ನಮಸ್ಕಾರ. ನಮಸ್ತೆ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸ್ವಾವಲಂಬಿಗಳಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಸಂತೋಷದ ವಿಚಾರವನ್ನು ನಾವು ಇತ್ತೀಚೆಗೆ ಕೇಳ್ತಾ ಇದ್ವಿ. ಬೇರೆ ಬೇರೆ ಸಂಘಟನೆಗಳ ಮೂಲಕ ಸ್ತ್ರೀಯರು ಕೂಡ ತೊಡಗಿಸಿಕೊಂಡಿದ್ದಾರೆ, ಸಂಘಟನೆಯನ್ನ ಬಲಪಡಿಸ್ತಾ ಇದ್ದಾರೆ, ದೇಶಕ್ಕೂ ಸಮಾಜಕ್ಕೂ ಕೂಡ ಬಹಳ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ, ನಿಮ್ಮ ಒಂದು ಅನುಭವ ಏನು? ಖಂಡಿತ ಹೌದು, ನಾನು ಕೂಡ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಸಿದ್ದಾಪುರಕ್ಕೆ ಬಂದಿದ್ದು. ಅದರ ನಂತರ ನಾನು 9 ವರ್ಷಗಳ ಕಾಲ ಮನೆಯಲ್ಲೇ ಇದ್ದಿದ್ದು, 2 ಮಕ್ಕಳು ಕೂಡ ಆಯ್ತು. ಆಮೇಲೆ ಸಹಜವಾಗಿ ಸ್ನೇಹಿತರಿಂದ ನನಗೆ ಒಂದು ಯೋಗ ಕ್ಲಾಸ್ ಸಿದ್ದಾಪುರದಲ್ಲಿ ನಡೀತಿದೆ ಅಂತ ಹೇಳಿ ಗೊತ್ತಾಯ್ತು. ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ನಾನು ಜಾಯಿನ್ ಆದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಹೇಳಿ ಹೋಗಿ 5 ದಿನದ ಶಿಬಿರದಲ್ಲಿ ನಾನು ಮೊದಲು ಜಾಯಿನ್ ಆದೆ. ನಂಗೆ ತುಂಬಾ ಖುಷಿ ಅನಿಸ್ತು, ಅಲ್ಲಿಂದ ಅದನ್ನ ನಾನು ಕಂಟಿನ್ಯೂ ಮಾಡಿದೆ. ಇಲ್ಲಿಯವರೇ ಆದಂತ ಮಂಜುನಾಥ್ ನಾಯ್ಕ ಅನ್ನೋರು ನನ್ನ ಪ್ರಥಮ ಯೋಗ ಗುರುಗಳು, ಅವರಿಂದ ನಾನು 3 ವರ್ಷ ನಾನು ಯೋಗವನ್ನ ಬೆಳಗಿನ ಸಮಯದಲ್ಲಿ 5-7 ಗಂಟೆವರೆಗೆ ನಾನು ಒಬ್ಳೆ, ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಅಷ್ಟು ದೂರ ನಾನು ಒಬ್ಳೆ ಹೋಗ್ತಿದ್ದೆ ಗಾಡಿ ತಗೊಂಡು ಕತ್ಲಲ್ಲಿ. ಕಂಟಿನ್ಯೂ ನಾನು ಹೆವಿ ಮಳೆಗಾಲ ಈ ಊರಲ್ಲೆಲ್ಲ ಆದ್ರೂ ಕೂಡ ನಾನು ಬಿಡ್ಲಿಲ್ಲ, ಹೋದೆ, ನನ್ಗೆ ಒಳ್ಳೇದಾಯ್ತು. ಆಮೇಲೆ ಅಲ್ಲಿಂದ ನನ್ಗೆ ಒಂದು ಆಪರ್ಚುನಿಟಿ ಬಂತು, ಪತಂಜಲಿಯ ಮೂಲ ಸ್ಥಾನಕ್ಕೆ ಹರಿದ್ವಾರಕ್ಕೆ ಕರೆ ಬಂತು. ಅಲ್ಲಿಗೂ ಕೂಡ ನಮ್ಮ ಕುಟುಂಬದ ಸಹಕಾರದಿಂದ ಅಲ್ಲೂ ಹೋಗ್ಬಿಟ್ಟು ಅಲ್ಲಿ ಪ್ರಿನ್ಸಿಪಲ್ ಕೋರ್ಸ್ ಅನ್ನ ಬಾಬಾ ರಾಮದೇವ್ ಅವರಿಂದ ನೇರವಾಗಿ ನಾನು ಮಾಡ್ಕೊ ಬಂದೆ. ಅಲ್ಲಿ ಒಂದ್ ಸ್ಫೂರ್ತಿ ಸಿಕ್ತು, ಕೊನೆಯ ದಿನ ಅಲ್ಲಿ ಒಂದು ಯಜ್ಞವನ್ನ ಮಾಡಿಸಿ ಒಂದು ಪ್ರಮಾಣವನ್ನ ಮಾಡಿಸಿದ್ರು, ನೀವು ಕಲಿತು ಇದ್ರ ಲಾಭವನ್ನ ಪಡ್ಕೊಂಡಿದ್ದೀರಾ, ನೀವ್ ಇದನ್ನ ಕಲಿಸ್ಲಿಕ್ಕೆ ಇಚ್ಛೆ ಪಡ್ತೀರಾ ಅಂತೇಳಿ ನಾನು ಅಲ್ಲಿ ಪ್ರಮಾಣವನ್ನ ತೆಗೆದುಕೊಂಡು ಬಂದೆ. ನನ್ನ ಜೀವನದ ಕೊನೆ ಉಸಿರು ಇರೋ ತನಕನು ನಾನು ಉಚಿತವಾಗಿ ಇದನ್ನ ಎಷ್ಟು ಜನರಿಗೆ ಸಾಧ್ಯ ಅಷ್ಟು ಜನರಿಗೆ ನಾನು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಕಳೆದ 8 ವರ್ಷಗಳಿಂದ ನಾನು ವಿಶೇಷವಾಗಿ ಮಹಿಳೆಯರಿಗೆ ಬೆಳಗಿನ ಸಮಯದಲ್ಲಿ 5:30-7 ಗಂಟೆಯವರೆಗೆ ಯೋಗಾಭ್ಯಾಸ, ಪ್ರಾಣಾಯಾಮ ಮತ್ತು ಧ್ಯಾನ ಇದನ್ನ ಸೋಮವಾರದಿಂದ ಶನಿವಾರದವರೆಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಹಿಳೆಯರಾಗಬಹುದು ಅಥವಾ ಒಬ್ಬ ವ್ಯಕ್ತಿಯ ಮನೋದೈಹಿಕ ಒಂದು ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಮತ್ತು ಯಾಕಾಗಿ ಯೋಗಾಸನವನ್ನ ಮಾಡಬೇಕು? ಯೋಗಾಸನ ಇವತ್ತು ಗೊತ್ತೇ ಇದೆ, ಯೋಗ ಅನ್ನೋ ಪದವನ್ನ ನಾವೆಲ್ಲ ಕಡೆ ಬಳಸ್ತೀವಿ. ಒಂದು ನೆಂಟಸ್ತಿಗೆ ಆಗಿರ್ಬೋದು, ಒಂದ್ ಕೆಲ್ಸ ಸಿಗ್ಬೋದು, ಯೋಗ ಇತ್ತು ಆಯ್ತು, ಯೋಗ ಇತ್ತು ಸಿಕ್ತು ಅಂತ ಹೇಳ್ತೀವಲ್ಲ. ಫಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಯೋಗ ಅಂದ್ರೆ ಎಲ್ಲರ ತಲೆಯಲ್ಲಿ ಒಂದು ಭ್ರಮೆ ತುಂಬಿಕೊಂಡಿದೆ. ಯೋಗ ಅಂದ್ರೆ ನಾವು ಮೈಯನ್ನ ಬೆಂಡ್ ಮಾಡೋದು, ತಲೆ ಕೆಳಗ್ ಮಾಡೋದು, ಕಾಲ್ ಮೈಲ್ ಮಾಡೋದು ಅಂತ ಇಲ್ಲ, ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಯೋಗ ಇರುತ್ತೆ. ಯೋಗ ಅಂತದ್ದು ಕೂಡ್ಸೋದು ಅಂತ ಹೇಳ್ತೀವಿ ಅದನ್ನು ನಾವು, ಅದ್ರ ಅರ್ಥ ಬಂದ್ಬಿಟ್ಟು ಕೂಡ್ಸೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲದ್ರಲ್ಲಿ ಯೋಗ ಇದೆ. ಯೋಗ ಮನುಷ್ಯನನ್ನ ಒಬ್ಬ ಪರ್ಫೆಕ್ಟ್ ಆಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ, ಪರಿಪೂರ್ಣತೆಯನ್ನ ತುಂಬತ್ತೆ ಅಂತ ಹೇಳ್ಬೋದು. ಈಗ ಆಧುನಿಕ ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರಿಗೆ ಇದರ ಅವಶ್ಯಕತೆ ಇದೆ. ಅವ್ರು ಏನಾದ್ರು ಒಂದು ಗುರಿಯನ್ನ ಸಾಧಿಸ್ಬೇಕು ಅಂದ್ರೆ ಖಂಡಿತ ಯೋಗದಲ್ಲಿ ಸಾಧ್ಯ ಇದೆ. ಮತ್ತೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಇವಾಗಿನ ಉತ್ಕೃಷ್ಟ, ಹಣ ಎಷ್ಟೇ ಇರ್ಬೋದು ಆದ್ರೆ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ. ಒಂದ್ ಕಾಲದಲ್ಲಿ ಆರೋಗ್ಯ ಇತ್ತು ಆದ್ರೆ ಕೈಯಲ್ಲಿ ಹಣ ಇರಲಿಲ್ಲ, ಇವತ್ತು ಎಲ್ಲರ ಹತ್ರ ಹಣ ಇದೆ ಆದ್ರೆ ಆರೋಗ್ಯ ಇಲ್ಲ. ಸೊ ನೀವು ಆರೋಗ್ಯವನ್ನ ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದಿದ್ರೆ, ನಿಮ್ಮ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ, ಯೋಗ ಕಲಿಸೋದು ಫಸ್ಟ್ ಅದನ್ನೇ, ನನ್ನನ್ನು ನಾನು ಪ್ರೀತಿಸೋದನ್ನ ಕಲಿಬೇಕು ಅಂತ. ಆ ಪ್ರೀತಿ ನಿಮ್ಮಲ್ಲಿದ್ರೆ ಯೋಗಕ್ಕೆ ಬಂದ್ರೆ ಖಂಡಿತ ನೀವು ಎಲ್ಲಾ ಕಾಯಿಲೆಗಳಿಗೂ, ಎಲ್ಲಾ ಒತ್ತಡಗಳಿಗೂ, ನಾಟ್ ಓನ್ಲಿ ಕಾಯಿಲೆ, ಕೇವಲ ಕಾಯಿಲೆ ಬಂದವ್ರು ಮಾತ್ರ ಯೋಗಕ್ಕೆ ಹೋಗ್ಬೇಕು ಅಥವಾ ಏನೋ ಒತ್ತಡ ಬಂದಿದೆ ಯೋಗಕ್ಕೆ ಹೋಗ್ಬೇಕು, ಏನೋ ಸಮಸ್ಯೆ ಇದೆ, ಖಂಡಿತ ಇಲ್ಲ. ಒಬ್ಬ ಆರೋಗ್ಯವಂತನಿಗೆ ಯೋಗ ಒಂದು ಜೀವನ ಪದ್ಧತಿ ಆದರೆ ಒಬ್ಬ ರೋಗಿಗೆ ಇದು ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೀವಿ ನಾವು ಯೋಗದಲ್ಲಿ. ಸೊ ಯೋಗದ ಮುಖೇನ ಎಲ್ಲವನ್ನ ಸಾಧಿಸಬಹುದು. ಇದಕ್ಕೆ ನಾನೇ ಒಂದು ಜ್ವಲಂತ ಉದಾಹರಣೆ ಅನ್ಕೊಳ್ತೀನಿ. ನಾನು ಏನೂ ಇರಲಿಲ್ಲ, ನನ್ನಲ್ಲಿ ತುಂಬಾ ಆಸೆಗಳು ಕನರಿ ಹೋಗಿದ್ವು. ಯಾಕಂದ್ರೆ ನಾನು ಒಂದು ಅರ್ಧ ಪದವಿ ಓದ್ಬೇಕಾದ್ರೇನೆ ನನಗೆ ಮದುವೆ ಆಗ್ಬಿಡ್ತು. ಅಲ್ಲಿ ಹಕ್ಕಿ ಹಾಗೆ ಇದ್ದವಳಿಗೆ ಈ ಚಿಕ್ಕ ಊರಲ್ಲಿ ಬಂದು ನನಗೆ ಜೈಲು ಸೇರಿದಂಗೆ, ಗೂಡು ಅನ್ನೋದಕ್ಕಿಂತ ನಾನು ಜೈಲು ಅಂತ ಹೇಳೋಕೆ ಇಷ್ಟಪಡ್ತೀನಿ, ಆ ರೀತಿ ಆಗಿತ್ತು. ಅಂಥದ್ದು ಒಂದು ಯೋಗದ ಮುಖಾಂತರ ನಾನಿವತ್ತು ಸಾಕಷ್ಟು ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಇದ್ರೆ ರಾತ್ರಿ 11 ಗಂಟೆ ತನಕ ನನಗೆ ಒಂದು ನಿಮಿಷ ಕೂಡ ಪುರುಸೊತ್ತಿರೋದಿಲ್ಲ. ಆ ರೀತಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ನನ್ನದೇ ಆದ ಬಿಸ್ನೆಸ್ಸನ್ನು ಮಾಡ್ತೀನಿ, ನನ್ನದೇ ಆದ ಅರ್ನಿಂಗ್ಸ್ ಇದೆ, ಮತ್ತು ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸ್ಕೊಳ್ಳೋ ಒಂದು ಉತ್ಸಾಹ ಬರುತ್ತೆ. ಅಂದರೆ ಯೋಗ ಇದನ್ನೆಲ್ಲ ನಮಗೆ ಕಲಿಸುತ್ತೆ. ನೀನೊಬ್ಬಳೇ ಅಲ್ಲ, 4 ಜನಕ್ಕೂ ಇದನ್ನು ಕಲಿಸು. ಪ್ರಕೃತಿಯನ್ನು ಪ್ರೀತಿಸು, ಪರಿಸರವನ್ನು ಸಂರಕ್ಷಿಸು, ಎಲ್ಲದನ್ನ ಯೋಗ ಹೇಳ್ಕೊಡುತ್ತೆ. ಯೋಗ ಅಂದರೆ ಕೇವಲ ವ್ಯಾಯಾಮ ಅಲ್ಲ, ಎಲ್ಲರಲ್ಲೂ ನಾನು ಬಹುತೇಕ ನಾನು ಶಿಬಿರಗಳನ್ನು ಕೂಡ ಮಾಡ್ತೀನಿ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು. ಅಲ್ಲೂ ಕೂಡ ಯೋಗ ಅಂದ ತಕ್ಷಣ ನನ್ನ ಹತ್ರ ಆಗೋದಿಲ್ಲ ಮಾಡೋದಕ್ಕೆ, ಫಸ್ಟ್ ಹೇಳೋದೇ ಅದನ್ನ, ನನ್ನ ಹತ್ರ ಯೋಗ ಮಾಡೋಕ್ಕಾಗಲ್ಲಪ್ಪ, ನನಗೆ ಮೈ ಬಗ್ಗೋ. ಯೋಗ ಅದಲ್ಲ, 8 ವರ್ಷದ ಬಾಲಕನಿಂದ ಹಿಡಿದು 99 ವಯೋವೃದ್ಧರವರೆಗೆ ಯೋಗ ಇದೆ. ಕುಳಿತಲ್ಲೇ ಯೋಗವನ್ನ ಮಾಡ್ಬೋದು, ಪ್ರಾಣಾಯಾಮಗಳನ್ನ ಮಾಡ್ಬೋದು. ಸೊ ನನ್ನ ಆರೋಗ್ಯ ಒಂದು ಮೇಜರ್ ಸಮಸ್ಯೆನೇ ಇತ್ತು ನನ್ನ ಆರೋಗ್ಯದಲ್ಲಿ. ನನ್ನ ಪ್ರಥಮ ಪ್ರೆಗ್ನೆನ್ಸಿಯಲ್ಲಿ ಏನಾಯ್ತು ಅಂದ್ರೆ, ಒಂದು ಟೆಸ್ಟಲ್ಲಿ ಗೊತ್ತಾಯ್ತು ನನಗೆ ಒಂದು ವೈರಲ್ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿವರೆಗೂ ವಿಜ್ಞಾನದಲ್ಲಿ ಔಷಧಿಯನ್ನೇ ಕಂಡು ಹಿಡಿದಿಲ್ಲ ಆ ಥರದ ಒಂದು ವೈರಲ್ ಇನ್ಫೆಕ್ಷನ್. ಡಾಕ್ಟರ್ ಹೇಳಿದ್ರು, ನಾವು ತುಂಬ ದೂರ ದೂರದ ಆಸ್ಪತ್ರೆಗಳಿಗೂ ಸುಮಾರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಎಲ್ಲರಿಂದ ಒಂದೇ ಉತ್ತರ, ಈಗೇನು ಸಮಸ್ಯೆ ಇಲ್ಲ, ನೀವು ಆರೋಗ್ಯವಾಗಿದ್ದೀರಾ, ಕಳ್ಳ ಒಳಗಿದ್ದಾನೆ, ಮುಂದೆ ಯಾವಾಗಾದ್ರೂ ಕದಿಬಹುದು ಅಂತೇಳಿ. ಇದು ನನ್ನ, ಇವತ್ತು ನನ್ನ ಮಗಳು 18 ವರ್ಷದವಳು, ನನ್ನ ಮಗಳು ನನ್ನ ಹೋಟೆಲ್ ಇದ್ದಾಗ ಹೇಳಿದ ಮಾತು. ಇಲ್ಲಿವರೆಗೆ ನನಗೊಂದು ಸಣ್ಣ ಜ್ವರ ಕೂಡ ಬರಲಿಲ್ಲ, ನಾನು ಯಾವತ್ತೂ ಕಾಯಿಲೆಗಾಗಿ ಡಾಕ್ಟರ್ ಹತ್ರ ಹೋಗಲಿಲ್ಲ, ನನ್ನ ಮಕ್ಕಳು ಕೂಡ ಹೋಗೋದಿಲ್ಲ. ನನ್ನ ಗಂಡ ಮನೆಯಲ್ಲಿ ಹೇಳಿದ್ನಲ್ಲ, ಆಹಾರ ಪದ್ಧತಿ, ಜೀವನ ಶೈಲಿ, ಮಾತಿನ ಶೈಲಿ ಹೇಗೆ, ಎಲ್ಲವೂ ಕೂಡ ಯೋಗ ಕಲಿಸುತ್ತೆ, ಕಲಿಸಿದೆ. ಎಷ್ಟು ನಾವು ಜನರ ಜೊತೆ ಬೆರೀತಾ ಹೋಗ್ತೀವಿ, ಅಲ್ಲಿ ಪ್ರತಿದಿನ ಒಂದೊಂದು ಪಾಠ ನನಗೆ ಕಲಿತಾ ಹೋಗ್ತಿದ್ದೀನಿ. ಅದರಿಂದ ಯೋಗ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಬೇಕು, ಪ್ರತಿಯೊಬ್ಬರಿಗೆ. ಅವರೆಷ್ಟೇ ಹಣವಂತರಿರಲಿ, ಗುಣವಂತರಿರಲಿ, ಅಥವಾ ಏನೋ 4-6 ಇದರಲ್ಲಿ ಅವರು ಸಾಧನೆಗಳನ್ನು ಮಾಡಿರಲಿ, ಒಬ್ಬ ಕ್ರೀಡಾಪಟು ಆಗಿರಲಿ, ಅಥವಾ ಒಬ್ಬ ಮುಖ್ಯಮಂತ್ರಿ ಮಿನಿಸ್ಟರ್ ಲೆವೆಲ್ಲೇ ಆಗಿರಲಿ, ಅವರು ಯೋಗ ಪ್ರಾಣಾಯಾಮವನ್ನು ಮಾಡಿದ್ರೆ ಅವರ ನಡೆ, ನುಡಿ, ಆರೋಗ್ಯ ಎಲ್ಲದರ ಜೊತೆಗೆ ಅವರು ಆರ್ಥಿಕವಾಗೂ ಸಬಲರಾಗ್ಬೋದು. ಖಂಡಿತ ಯೋಗ 100ಕ್ಕೆ 100 ಭಾಗ ಪ್ರತಿಯೊಬ್ಬರಿಗೂ ಬೇಕು, ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಆಶಯ. ಪ್ರಕೃತಿಯಿಂದ ನಾವು ಕಲಿಯುವಂತಹದ್ದು ಸಾಕಷ್ಟು ಪಾಠಗಳಿವೆ ಅಂತ ಮಾತು ಕೇಳಿ ಬರ್ತಾ ಇರ್ತದೆ ಯಾವಾಗ್ಲೂ ಕೂಡ. ಬಹುಶಃ ಹಕ್ಕಿಗಳನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಿದ್ರೆ, ಬೆಳಗಿನ ಮುಂಜಾವದಲ್ಲಿ ಎದ್ದು ತನ್ನ ಆಹಾರವನ್ನ ಹುಡುಕುತ್ತದೆ, ಪರಿಶ್ರಮವನ್ನ ಪಡ್ತದೆ, ಆಯಾ ದಿವಸವನ್ನ ಬಹಳ ಖುಷಿಯಿಂದ ಕಳೀತದೆ ಅಂತ ಹೇಳಿ. ಆದ್ರೆ ವ್ಯತಿರಿಕ್ತವಾಗಿ ಮನುಷ್ಯರು ಹಸಿವೆ ಇರಲಿ ಇಲ್ಲದೆ ಇರಲಿ ಏನೇನೋ ತಿಂತಾ ಹೋಗ್ತಾನೆ. ಆ ಕಾಲದಲ್ಲಿ ಅಥವಾ ಆ ಸಮಯ ಇಲ್ಲದ ಹೊತ್ತಿನಲ್ಲಿಯೂ ಕೂಡ ಏನಾದರೂ ತಿಂತಾ ಇರುವಂತಹದ್ದು ಅಥವಾ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹದ್ದು, ಇದು ನಿಸರ್ಗದ ಪ್ರಕ್ರಿಯೆಗೆ ವಿರುದ್ಧವಾದಂತಹ ಒಂದು ನಡೆ ಅಂತ ಅನಿಸೋದಿಲ್ವಾ? ಖಂಡಿತ ಖಂಡಿತ, ಇವತ್ತಿನ ಮನುಷ್ಯನ ಆಹಾರ ಪದ್ಧತಿನೇ ನಿಸರ್ಗಕ್ಕೆ ವಿರುದ್ಧವಾಗಿದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಮೊದಲನೇದಾಗಿ ಸಮಯ ಇಲ್ಲ. ಹಕ್ಕಿಗಳು ಮಲಗೋ ಸಮಯದಲ್ಲಿ ಹಳೆ ಕಾಲದ ಜನ ಮಲಗ್ಬಿಡ್ತಾ ಇದ್ರು. ಸೂರ್ಯ ಮುಳುಗಿದ ತಕ್ಷಣ ಊಟ ಆಗೋ ಸಮಯ ಅಂತ ಗೊತ್ತಾಗ್ತಿತ್ತು, ಸೂರ್ಯನನ್ನು ನೋಡೇ ಸಮಯವನ್ನ ನಿರ್ಧಾರ ಮಾಡ್ತಿದ್ರು. ಆದ್ರೆ ಈಗ ನಾನು ಹಣ ಗಳಿಸಬೇಕು ಅನ್ನೋ ಒತ್ತಡದಲ್ಲಿ ಯಾವ ಪದ್ಧತಿಯನ್ನು ಕೂಡ ಅಳವಡಿಸ್ಕೊಂಡಿಲ್ಲ. ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ತಿಂಡಿ ತಿನ್ನೋದು, ಊಟ ಮಾಡೋದು, ಯಾವ ಟೈಮಲ್ಲಿ ಯಾವ್ದು ತಿನ್ಬೇಕು, ಕೆಲವೊಂದು ನಿಷಿದ್ಧ ಇರುತ್ತೆ ನೋಡಿ. ಈಗ ಬೆಳಗ್ಗೆ ಮೊಸರು, ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಹಾಲು ಅಂತ ನಾವು ಯೋಗದಲ್ಲಿ ಹೇಳ್ತೀವಿ. ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಆಹಾರಕ್ಕೆ ಪೂರಕವಾಗಿ ಮತ್ತೊಂದು ಆಹಾರವನ್ನ ತಗೊಂಡಾಗ ಅದನ್ನ ನಾವು ಸಮತೋಲನದಲ್ಲಿ ಇಡಬಹುದು ಅಂತೆಲ್ಲ ಇರುತ್ತೆ. ಈಗ ಆ ರೀತಿ ಇಲ್ಲ, ಯಾವಾಗ ಸಿಕ್ತೋ ಅವಾಗ ಹೊಟ್ಟೆ ತುಂಬಾ ತಿಂದು ಬಿಡೋದು, ಅದು ಸರಿಯಾದ ರೀತಿಯಲ್ಲಿ ಜೀರ್ಣ ವ್ಯವಸ್ಥೆಗೆ ಸಹಕಾರವನ್ನ ಕೊಡೋದಿಲ್ಲ, ಆ ರೀತಿ ಆಗತ್ತೆ. ಮತ್ತೆ ಪರಿಸರದಲ್ಲೂ ಕೂಡ ಈಗ ನೋಡಿ, ಕಾಲಗಳಿದ್ದಾವೆ, ಎಲ್ಲರಿಗೂ ತ್ರಿದೋಷಗಳು ಅಂತ ಇರುತ್ತೆ, ವಾತ, ಪಿತ್ತ, ಕಫ ಅಂತೇಳಿ ನಾವು ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಮೂರರಲ್ಲಿ ಒಂದು ದೋಷ ಯಥೇಚ್ಛವಾಗಿ ಇದ್ದೇ ಇರುತ್ತೆ. ನಾನು ಯಾವಾಗ ಯಾವುದನ್ನ ಸೇವಿಸಿದ್ರೆ ಒಳ್ಳೇದು, ಮಳೆಗಾಲದಲ್ಲಿ ಯಾವ್ದಿರ್ಬೇಕು, ಬೇಸಿಗೆಯಲ್ಲಿ ಯಾವ್ದಿರ್ಬೇಕು, ಪ್ರಕೃತಿನೇ ನಮ್ಗೆ ಕೊಟ್ಬಿಟ್ಟಿದೆ. ಈಗ ನಾವು ಸಹಜವಾಗಿ ನೋಡ್ತಾ ಹೋದ್ರೆ, ಯಾವ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಕಾಳನ್ನ ಎಳ್ಳನ್ನ ತಿಂತೀವಿ, ಯಾಕೆ ತಿಂತೀವಿ, ಸಂಕ್ರಾಂತಿಯಲ್ಲಿ ಚಳಿಗಾಲ ಇರುತ್ತೆ, ಬಾಡಿಯಲ್ಲಿ ನಮ್ಗೆ ಉಷ್ಣತೆ ಸ್ವಲ್ಪ ಹೆಚ್ಚಾಗಿದ್ರೆ ಬಾಡಿ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಬೇಸಿಗೆಯಲ್ಲಿ ಹೆಚ್ಚು ನೀರನ್ನ, ತಂಪು ಪಾನೀಯಗಳನ್ನ ಸೇವಿಸ್ತೀವಿ, ಬಿಸಿಲಿನ ತಾಪ ಕಡಿಮೆ ಆಗ್ಲಿ, ದೇಹ ತಂಪಾಗ್ಲಿ, ಹೀಗೆ ಸೊ ಈ ರೀತಿ ಮನುಷ್ಯ ಅದನ್ನ ತೆಗೆದ್ಬಿಟ್ಟಿದ್ದಾನೆ. ಪ್ರತಿ ವರ್ಷದ 365 ಐಸ್ ಕ್ರೀಮ್ ತಿನ್ನುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವತ್ತು. ಮೊದಲು ವಯೋವೃದ್ಧರಿಂದ ಹಿಡಿದು ಕೇವಲ ಮಕ್ಕಳಲ್ಲ, ಮೊದಲು ಐಸ್ ಕ್ರೀಮ್ ಅನ್ನ ಮಕ್ಕಳು ಮಾತ್ರ ಇಷ್ಟಪಡ್ತಿದ್ರು, ಇವತ್ತು ವಯೋವೃದ್ಧರವರೆಗೂ ಊಟ ಆದ ತಕ್ಷಣ ನಾವ್ ಹೇಳ್ತೀವಿ ನೋಡಿ, ಅದು ಏನ್ ಹೇಳ್ತಾರೆ ನಮ್ಮ ಜಠರಾಗ್ನಿ ವಿರುದ್ಧ ಆಹಾರ, ಊಟ ಆದ ತಕ್ಷಣ ಐಸ್ ಕ್ರೀಮ್. ಇವತ್ತು ಹೋಟೆಲ್ಗಳಲ್ಲೂ ಅದನ್ನೇ ಕೊಡ್ತಾರೆ, ಊಟ ಆದ ತಕ್ಷಣ ಐಸ್ ಕ್ರೀಮ್ ಅನ್ನ ತಂದು ಕೊಡ್ತಾರೆ, ನಾವು ಸಕ್ಕರೆ ಹಾಕೊಂಡು ತಿನ್ನೋದು. ಈ ರೀತಿ ಮಾಡೋದ್ರಿಂದ ಜಠರಾಗ್ನಿಗೆ ನಾವು ತಣ್ಣೀರನ್ನ ಎರಚದಾಗೆ ಆಗತ್ತೆ, ಊಟದ ಮಧ್ಯೆನೆ ಹೆಚ್ಚು ನೀರು ಕುಡಿಬಾರ್ದು ಅನ್ನೋದು. ಅಂದ್ರೆ ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ, ಎಲ್ಲವೂ ಹಳೆ ಕಾಲದಿಂದ ನಮ್ಮ ಅಜ್ಜ ಅಜ್ಜಿಯರು ನಮಗೆ ಕಲಿಸಿರೋದೆ, ಆದ್ರೆ ನಾವು ಯಾವುದನ್ನು ಪಾಲಿಸ್ತಾ ಇಲ್ಲ. ಇವತ್ತಿನ ಆಧುನಿಕ ಜೀವನ ಶೈಲಿ ಅದೇ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ನಾವು ಅದರಿಂದನೇ ಆರೋಗ್ಯ. ಈಗ ಡಯೆಟ್ ಅಂತೇಳಿ ಕೆಲವರು ಮಾಡ್ತಿದ್ದಾರೆ, ಅನವಶ್ಯಕ ಡಯೆಟ್, ಅವಶ್ಯಕತೆನೇ ಇಲ್ಲ. ಮನುಷ್ಯ ಅಂದಮೇಲೆ ಅವನು ಮೂರು ಹೊತ್ತು ತಿನ್ನಲೇಬೇಕು, ತಿನ್ನುವಂಥ ಆಹಾರ ಅವನಿಗೆ ಶಕ್ತಿಗೆ ಬೇಕು, ಕೆಲಸ ಮಾಡಲಿಕ್ಕೆ ಬೇಕು. ಅನವಶ್ಯಕವಾಗಿ ಉಪವಾಸ ಇರತಕ್ಕಂಥದ್ದು, ಉಪವಾಸ ಇರಬೇಕು, ಅದಕ್ಕೆ ಅಂತ ಒಂದು ದಿನವನ್ನು ನಿಗದಿಪಡಿಸ್ಕೊಳ್ಬೇಕು, ಅದು ಸಹಜವಾದ ಉಪವಾಸ ಆಗುತ್ತೆ. ಆದರೆ ಇನ್ನು ಕೆಲವರು ಬೆಳಗ್ಗೆ ಹೊಟ್ಟೆ ತುಂಬ ತಿನ್ನಬೇಕು, ಇನ್ನು ರಾತ್ರಿ ತನಕ ನಾನೇನು ತಿನ್ನೋದಿಲ್ಲ, ರಾತ್ರಿ ಹಣ್ಣು ಹಾಲು ಎರಡೇ, ಉಪವಾಸ. ಮತ್ತೆ ಕೆಲವರಿಗೆ ಏನಂದ್ರೆ ನಾನು ತೆಳ್ಳಗಿರಬೇಕು, ಯಾಕೆ ಇದೆಯೋ ಗೊತ್ತಿಲ್ಲ, ನನ್ನನ್ನು ತುಂಬ ತೆಳ್ಳಗಾಗಬೇಕು, ನಾನು ಬ್ಯೂಟಿ ಆಗಬೇಕು. ಖಂಡಿತ ಇಲ್ಲ, ಒಳಗಿನ ಸೌಂದರ್ಯ ನಮ್ಮಲ್ಲಿ ಬಂದಾಗ ನಾವು ಹೇಗೆ ಇದ್ರೂ ಕೂಡ ಹೊರಗಿನಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತೀವಿ. ಈಗ ನಾನು ಕೂಡ 75 kg ತೂಕ ತೂಗ್ತೀನಿ, ಕಳೆದ 10 ವರ್ಷಗಳಿಂದ ನಾನು ಇದನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಂತ ಯಾವುದೇ ಆಸನಗಳನ್ನು ನಾನು ಮೈಯನ್ನ ಬಗ್ಸಿ ಹೇಗೆ ಬೇಕಾದರೂ ಮಾಡ್ತೀನಿ. ಹಾಗಂತ ತೆಳ್ಳಗಿದ್ದವ್ರ ಹತ್ರ ಖಂಡಿತ ನಾನು ಮಾಡ್ತಕ್ಕಂಥ 2 ಆಸನಗಳನ್ನು ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ತಲೆಯಿಂದ ತೆಗೆದಾಕ್ಬೇಕು, ನಾನು ತೆಳ್ಳಗಾಗಬೇಕು ಅಥವಾ ನಾನೇನೋ ಅಟ್ರಾಕ್ಟಿವ್ ಆಗಬೇಕು ಅಂತ. ನಾವು ನಮ್ಮ ಒಳಗಿನ ಶರೀರವನ್ನು ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಬಾಹ್ಯ ಶರೀರ ಏನಿದೆ, ಚರ್ಮ, ಈಗ ಚರ್ಮ ನಾವು 16 ಕ್ರೀಮ್ಗಳನ್ನು ಹಚ್ಚೋದ್ರಿಂದ ಖಂಡಿತ ಗ್ಲೋ ಬರೋದಿಲ್ಲ. ಒಳ್ಳೆಯ ಆಹಾರವನ್ನು ಸೇವಿಸೋದ್ರಿಂದ, ಮತ್ತು ಈಗಂತೂ ಸಾಮಾನ್ಯವಾಗಿ ನಾವು ನಗರ ಪ್ರದೇಶಗಳನ್ನು ತಗೊಂಡಾಗ ವೀಕೆಂಡ್ ಅಂತ ಬಂದ ತಕ್ಷಣ ನಾವು IT ಕಂಪನಿಯ ಕೆಲಸಗಾರರಿಂದ ಹಿಡಿದು ಇನ್ನೂ ಹೆಚ್ಚಿನ ಉದ್ಯಮದಲ್ಲಿರೋರು ಕೂಡ ರಸ್ತೆ ಬದಿಗಳ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಪಿಜ್ಜಾ ಬರ್ಗರ್ ಅಂದರೆ ಅದರಷ್ಟು ಉನ್ನತವಾದಂಥ ತಿಂಡಿ ಮತ್ತೊಂದಿಲ್ಲ. ನೀವು ಪಿಜ್ಜಾ ತಿಂತೀರಾ ಅಂದರೆ ನಿಮ್ಮ ಸ್ಟೇಟಸನ್ನು ತೋರಿಸೋದು, ನಾನು ಪಿಜ್ಜಾ ಅದು ಆರ್ಡರ್ ಮಾಡಿದ್ದೀನಿ ಅಂದರೆ, ಅಂದರೆ ನಮ್ಮ ಏನು ಹೇಳ್ತಾರೆ ಸ್ಟೇಟಸ್ಗೆ ನಾವು ಆಹಾರವನ್ನು ಟ್ಯಾಲಿ ಮಾಡುವಷ್ಟು ಕೆಟ್ಟೋಗಿದ್ದೀವಿ. ಬಟ್ ಖಂಡಿತ ಅದರಲ್ಲಿ ನೋಡಬೇಕು, ಅದರಲ್ಲಿರೋದು ಮೈದಾ, ಮೈದಾ ನಮ್ಮ ಶರೀರದಲ್ಲಿ ಡೈಜೆಷನ್ ಆಗೋದೇ ಇಲ್ಲ. ಸುಮಾರು 3 ದಿನಗಳ ಕಾಲ ಅದು ಕೊಳೆಯುತ್ತೆ, ಕೊಳತಾದ್ಮೇಲೆ ಅದು ಮಲವಾಗಿ ಹೊರಗೆ ಬರ್ತಕ್ಕಂಥದ್ದು. ಸೊ ಅದನ್ನು ನಾವು ಅದರಲ್ಲಿ ಏನಿದೆ, ಏನನ್ನು ನಾವು ತಿಂತಿದ್ದೀವಿ ಅಂತ ನೋಡೋದಿಲ್ಲ. ಮತ್ತೆ ಅತಿಯಾದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಮಕ್ಕಳಿಗೂ ಕೂಡ ತಿನ್ನಿಸೋದು, ನಾವು ಕೂಡ ಅದನ್ನೇ ತಿಂತಿದ್ದೀವಿ. ತಿನ್ನಬಾರ್ದು ಅಂತಲ್ಲ, ಎಲ್ಲವನ್ನ ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು ಇದನ್ನು ತಿಳ್ಕೊಂಡಿದ್ರೆ ಪರಿಸರಕ್ಕೂ ಕೂಡ ಪೂರಕವಾಗಿ ಇರುತ್ತೆ. ಮತ್ತೆ ನಮ್ಮ ಸುತ್ತಮುತ್ತಲೇ ಬೇಕಾದಷ್ಟು ನಮಗೆ ಪರಿಸರ ಕೊಡುತ್ತೆ, ಅದು ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನಾವು ಅದನ್ನು ಮುಟ್ಟೋದೇ ಇಲ್ಲ. ಚೆನ್ನಾಗಿ ಕಾಣುತ್ತೆ ಅಂತ ಮಾರ್ಕೆಟಿಂದ 100-200 ಕೊಟ್ಟು ತರ್ತೀವಿ, ನಮ್ಮ ಕಣ್ಣೆದುರಿಗೆ ನಮ್ಮ ಹಿತ್ತಲಲ್ಲಿನೇ ಬೇಕಾದಷ್ಟು ಈ ತಂಬಳಿಗಳನ್ನು ಮಾಡ್ತಕ್ಕಂಥ ಯಾವುದೇ ಕುಡಿ, ಯಾವುದೇ ಕುಡಿಯನ್ನು ನಾವು ಆಡುಮುಟ್ಟದ ಸಪ್ಪನ್ನು ಒಂದು ಬಿಟ್ಟು ಬಾಕಿ ಯಾವುದೇ ಕುಡಿಯನ್ನು ತಂದು ನೋಡಿ, ಈಗ ಪ್ರಾಣಿಗಳು ಹೇಗೆ, ನಾವು ಕುರಿಯನ್ನೇ ತಗೊಂಡ್ರೆ ಎಲ್ಲ ಸೊಪ್ಪುಗಳನ್ನು ತಿಂದು ಎಷ್ಟು ಆರೋಗ್ಯವಾಗಿರುತ್ತೆ, ಅವುಗಳಿಗೆ ಯಾವುದೇ ಕಾಯಿಲೆಗಳು ಇರೋದಿಲ್ಲ. ಅವು ಯಾವ ಟೈಮಲ್ಲಿ ಯಾವ್ದು ತಿನ್ನಬೇಕು, ಇವನ್ ನಮ್ಮ ಇಲ್ಲೇ ನಮ್ಮ ಸಿದ್ದಾಪುರದಲ್ಲಿ ನೋಡಿದ್ರೆ ಮಂಗಗಳು ಬಂದು ಪಪ್ಪಾಯ ಎಲೆಯನ್ನು ತಿಂತಾವೆ, ಸೊ ಅದರ ಆರೋಗ್ಯಕ್ಕೋಸ್ಕರ ಅದು ತಿನ್ನತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದೀನಿ. ಹೀಗೆ ಈಗ ಎಲ್ಲದೂ ನಮ್ಮ ಹತ್ರನೇ ಇದೆ, ಆದರೆ ನಾವು ಅದನ್ನು ಯಾವುದನ್ನು ಬಳಸ್ಕೊಳ್ಳೋದಿಲ್ಲ. ನಾವು ಸ್ವಲ್ಪ ನಗರೀಕರಣಕ್ಕೆ ಮಾರು ಹೋಗಿ ಅಲ್ಲಿ ಸಿಗ್ತಕ್ಕಂಥದ್ದನ್ನ ರಾಸಾಯನಿಕಗಳನ್ನು ಹಾಕಿ ಬೆಳೆಸಿರೋದನ್ನ ತಂದು, ಓ ಇದು ಹಸೂರಾಗಿದೆ, ಕೆಂಪಾಗಿದೆ, ಫುಲ್ ನನಗೆ ರಕ್ತ ಬರುತ್ತೆ ಅನ್ನೋ ರೀತಿಯಲ್ಲಿ. ಸೊ ಇದಕ್ಕಿಂತ ನಾವು ಪ್ರಕೃತಿಯ ಜೊತೆಗೆ ಇದ್ದಾಗ ನಾವೆಷ್ಟು ಪ್ರಕೃತಿಗೆ ಒಡ್ಕೊಳ್ತೀವಿ ಅಷ್ಟು ನಮಗೆ ಅದನ್ನೆಲ್ಲ ತಗೊಳ್ಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ. ಇದಕ್ಕೆಲ್ಲ ಮೂಲ ನನ್ನ ಪ್ರಕಾರ ಯೋಗ. ಯೋಗ, ಪ್ರಾಣಾಯಾಮ, ಪ್ರಕೃತಿ, ಆಹಾರ ಪದ್ಧತಿ, ಪ್ರೀತಿ, ಎಲ್ಲವೂ ಕೂಡ ಒಂದೇ. ಇದ್ಯಾವುದು ಕೂಡ ಒಂದರಿಂದ ಹೊರತಾಗಿ ಒಂದಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ತಾ ಒಂದು ಚೈನ್ ಸಿಸ್ಟಮಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಯೋಗ ತರಬೇತಿಯ ಬಗ್ಗೆ ಸ್ವಲ್ಪ ಆಮೇಲೆ ಮಾತಾಡುವ, ಒಂದು ಹಾಡನ್ನ ನಿಮ್ಮ ಧ್ವನಿಯಿಂದ ಕೇಳುವ ಒಂದು ಆಸೆ ಆಗಿದೆ. ನಾನು ಹಾಡುಗಾರ್ತಿ ಏನಲ್ಲ, ಆದ್ರೆ ನನಗೆ ತುಂಬಾ ಆಸಕ್ತಿ ಇದೆ ಹಾಡೋದ್ರಲ್ಲಿ. ಸುಮ್ಮನೆ ನನ್ನ ಪಾಡಿಗೆ ನಾನು ಹಾಡ್ತಿರ್ತೀನಿ, ಒಂದೆರಡು ಸಾಲನ್ನ ನಾನು ಹಾಡ್ತೀನಿ. ನೀಡು ಶಿವ, ನೀಡದಿರೋ ಶಿವ, ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಸಿಂಗಾರ ಕ್ಷಣಿಕ ಬಂಗಾರ ಕೃತಕ ಬಾಳಲ್ಲಿ ಬಡಿವಾರವೇಕೆ ಬಂಗಾರ ಕೃತಕ ಸಿಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿಟ್ಟ ಕಾಯ ಕಾಯ ನಿನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣಿನಿ ನೀಡು ಶಿವ ನೀಡದಿರು ಶಿವ ಬಾಗೋದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಪತಂಜಲಿ ಯೋಗ ಕೇಂದ್ರದ ಸಿದ್ದಾಪುರ ತಾಲೂಕು ಪ್ರಭಾರಿಯಾಗಿ ನಿಮ್ಮ ಒಂದು ನಡೆಯನ್ನ ಎಷ್ಟರ ಮಟ್ಟಿಗೆ ಇಲ್ಲಿಯ ಸುತ್ತಮುತ್ತ ಸಂಘಟನೆಯನ್ನ ಮಾಡಿಕೊಂಡು ಒಂದು ತರಬೇತಿಯನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ರಿ, ಆ ಸಾಧನೆಯನ್ನ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿದ್ರು. ನಾನು ಕಳೆದ 10 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರಂತರವಾಗಿದ್ದೇನೆ. 10 ವರ್ಷದಲ್ಲಿ ನಾನು ಈಗ 9 ವರ್ಷದಿಂದ ಸಿದ್ದಾಪುರ ತಾಲೂಕಿನ ಮಹಿಳಾ ಪತಂಜಲಿಯ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಾಲೂಕಿನ ಯೋಗಕ್ಕೆ ಸಂಬಂಧಪಟ್ಟ ಮಹಿಳೆಯರ ಎಲ್ಲ ವಿಷಯಗಳು ರಾಜ್ಯದ ಮೂಲಕ ಜಿಲ್ಲೆಯ ಮೂಲಕ ನನಗೆ ಬರುತ್ತೆ. ಅವರು ಹೇಳಿದ್ದನ್ನು ನಾನು ಪಾಲಿಸ್ತಾ ಹೋಗ್ತೀನಿ. ಪತಂಜಲಿ ಯೋಗದ ಮುಖೇನ ನಾನು ಈವರೆಗೂ ಸುಮಾರು ಸಹಶಿಕ್ಷಕ ಯೋಗ ತರಬೇತಿಯನ್ನು ನಾವು ಮಾಡಿದ್ದೇವೆ. ಅದರಲ್ಲಿ 250ಕ್ಕೂ ಹೆಚ್ಚು ನಾವು ಸದಸ್ಯರಿಗೆ ಸಹಶಿಕ್ಷಕ ಯೋಗ ತರಬೇತಿಯನ್ನು ಸಿದ್ದಾಪುರದಲ್ಲೇ ಕೊಟ್ಟಿದ್ದೇವೆ. 1 ತಿಂಗಳ ಕಾಲ ಅದನ್ನು ಹೊಂದಿರುತ್ತೆ ಸಹಶಿಕ್ಷಕ. ಅದಾದಮೇಲೆ ನಾನು ಈಗ 4 ಕಡೆಗಳಲ್ಲಿ ಯೋಗಾಭ್ಯಾಸವನ್ನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ನಾನು ಕಲಿತಾದ ನಂತರ ಅಲ್ಲಿ ಕಲಿತವರನ್ನೇ ಒಬ್ಬರನ್ನ ಶಿಕ್ಷಕರನ್ನ ಮಾಡಿ ಈಗ ನನ್ನದು ಇದು 3ನೇ ಕ್ಲಾಸ್ ನಾನು ನಡೆಸ್ತಾ ಇರೋದು. ಈಗ ಮಹಿಳೆಯರದ್ದೇ ಆದಂತ 5 ತರಗತಿಗಳು ನಿರಂತರವಾಗಿ ಸಿದ್ದಾಪುರದಲ್ಲಿ ನಡೀತಾ ಇದೆ ಬೆಳಗಿನ ಸಮಯದಲ್ಲಿ. ಅದಲ್ಲದೆ ನಾನು 5ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಯೋಗ ತರಬೇತಿಗಳನ್ನ ಶಿಬಿರಗಳನ್ನ ಆಯೋಜಿಸ್ತೀನಿ. 5 ದಿನದ್ದು 7 ದಿನದ್ದು ಅಲ್ಲಿಯ ಮಹಿಳೆಯರಿಗೆ ಉಚಿತವಾಗಿ ಯೋಗ ಮತ್ತೆ ಪ್ರಾಣಾಯಾಮ ಶಿಬಿರವನ್ನ ಒಂದೇನಂದ್ರೆ ಇಲ್ಲಿ ಪತಂಜಲಿ ಅಂದ್ರೇನೆ ಉಚಿತ ಅಂತ ಹೇಳ್ಬಿಟ್ಟು ನಿಸ್ವಾರ್ಥವಾಗಿ ನಾವು ಕಲಿಸೋದು. ನಾನು ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಸಾಕಷ್ಟು ಮಹಿಳೆಯರು ತಮ್ಮ ಆರೋಗ್ಯದಲ್ಲಿ ಸುಧಾರಣೆಗಳನ್ನ ಮಾಡಿಕೊಂಡಿದ್ದಾರೆ. ನನ್ನ ತರಗತಿಯಲ್ಲೂ ಕೂಡ 25ಕ್ಕೂ ಹೆಚ್ಚು ಮಹಿಳೆಯರು ಈಗ ಅಧಿಕೃತವಾಗಿ ಇದ್ದಾರೆ. ಅವರಿಗೂ ಕೂಡ ದಿನನಿತ್ಯ ನಾನು ಬೆಳಗ್ಗೆ 1/2 ಗಂಟೆಯ ಯೋಗಾಭ್ಯಾಸ, 15 ನಿಮಿಷದ ಪ್ರಾಣಾಯಾಮ ಅಭ್ಯಾಸ ಮತ್ತೆ ವಾರಕ್ಕೆ ಒಮ್ಮೆ 1 ತಾಸಿನ ದೀರ್ಘವಾದಂತ ಧ್ಯಾನವನ್ನ ಕೂಡ ಕಲಿಸ್ತೇನೆ. ಮತ್ತೆ ಪತಂಜಲಿಯ ಎಲ್ಲ ಆಚರಣೆಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನ ನಾವು ಆಚರಣೆಯನ್ನ ಮಾಡ್ತೀವಿ. ಪತಂಜಲಿಯ ಮಹಿಳಾ ಒಂದು ತಂಡವೇ ಇದೆ ನಮ್ದು. ಆ ತಂಡದಲ್ಲಿ ನಾವೇನಿದ್ದೀವಿ, ನಾವು ಸಮಾಜದಲ್ಲಿ ಏನೇನ್ ಕಾರ್ಯಕ್ರಮಗಳಾಗತ್ತೆ ಅಲ್ಲಿ ಹೋಗಿ ಭಾಗವಹಿಸ್ತೀವಿ. ಹೆಚ್ಚಾಗಿ ನಾವು ಸೇವೆಯಲ್ಲಿ ಭಾಗವಹಿಸ್ತೀವಿ, ಸ್ವಚ್ಛತೆಯನ್ನ ಮಾಡ್ತಕ್ಕಂಥದ್ದು. 25 ವಾರಗಳ ಕಾಲ ಸಮಾನ ಮನಸ್ಕರಾಗಿ ನಮ್ಮ ಯೋಗದ ಸದಸ್ಯರಾದ ನಾವು 25 ವಾರ ಸಿದ್ದಾಪುರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಸವನ್ನ ಸಂಗ್ರಹ ಮಾಡಿಬಿಟ್ಟು, ಭಾನುವಾರದ ದಿನ ನಮ್ಮ ಯೋಗ ಇರೋದಿಲ್ಲ, ಭಾನುವಾರ ಬೆಳಗ್ಗೆ 1.5 ತಾಸಿನ ಸ್ವಚ್ಛತಾ ಕಾರ್ಯವನ್ನ ಮಾಡಿ ಅದನ್ನ ಮಾಡ್ತಾ ಇದ್ದೀವಿ. ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸ್ತಾ, ಈ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ನಿಮ್ಮ ಒಂದು ಕಾರ್ಯಕ್ರಮಗಳು? ಅದೇ ಪರಿಸರ ಸಂರಕ್ಷಣೆ ಅಂದ್ರೆ ನಮ್ಮಲ್ಲಿ ಈಗ ಪ್ಲಾಸ್ಟಿಕ್ ಅನ್ನ ನಾವು ತ್ಯಜಿಸಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ. ಇಷ್ಟು ದಿನ ನಾವು ಪ್ಲಾಸ್ಟಿಕ್ ಕಸವನ್ನೇ ನಾವು ಸಂಗ್ರಹ ಮಾಡಿಬಿಟ್ಟು ಪಟ್ಟಣ ಪಂಚಾಯತಿಗೆ ಅದನ್ನ ತಿಳಿಸಿ ಅವತ್ತಿನ ದಿನನೇ ಅವರನ್ನ ಕರೆಸಿ ನಾವು ಅದನ್ನ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇದೇ ಇದನ್ನ ಮುಂದುವರಿಸ್ಕೊಂಡು ಹೋಗಿ ಈಗ ನಮ್ಗೆ ಅಲ್ಲಲ್ಲಿ ಈ ಸಿದ್ದಾಪುರದಂತ ಊರಲ್ಲಿ ಕಸದ ಬುಟ್ಟಿಗಳು ಕಡಿಮೆ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ, ಆಸ್ಪತ್ರೆಯ ಎದುರಿನಲ್ಲಿ, ಬಸ್ ಸ್ಟ್ಯಾಂಡ್ಗಳ ಎದುರಿನಲ್ಲಿ. ಸೊ ಈಗ ಮುಂದಿನ ಆಯೋಜನೆಯನ್ನ ನಾವು ಅದನ್ನ ಹಾಕೊಂಡಿದ್ದೇವೆ. 25 ಕಡೆಗಳಲ್ಲಿ ಕಸದ ಬುಟ್ಟಿಯನ್ನ ಇಡಬೇಕು ಮತ್ತೆ ಜಾಗೃತಿಯ ಸಂದೇಶಗಳನ್ನ ಕೊಡಬೇಕು, ಅದು ಕೂಡ ಇದೆ. ಆಮೇಲೆ ಅದರ ಬದಲಾಗಿ ಈಗ ದೇವಸ್ಥಾನಗಳನ್ನ, ಈಗ ತುಂಬಾ ಹಳೆಯ ದೇವಸ್ಥಾನಗಳು ಮುಚ್ಚಿಕೊಂಡು ಹೋಗಿದೆ, ಅಲ್ಲಿ ಸ್ವಚ್ಛತಾ ಕಾರ್ಯಗಳಿಲ್ಲ, ಕೆರೆಗಳು ಕೂಡ ತುಂಬಾನೇ ಇದಾಗಿದೆ. ಈಗ ಮುಂದಿನ ಆಯೋಜನೆಯಲ್ಲಿ ಮೊನ್ನೆ ತಾನೇ ನಮ್ಮ ಪರ್ಯಾವರಣದ ಒಂದು ತಾಲೂಕಾ ಅಭ್ಯಾಸ ವರ್ಗ ಆಗಿದೆ, ಅದರಲ್ಲಿ ನಾವು ತೀರ್ಮಾನ ಮಾಡಿದಂತೆ ಇನ್ನು ಮುಂದೆ ಎಲ್ಲಿ ಕೆರೆಗಳು ಮುಚ್ಚಿ ಹೋಗಿದೆ ಅಲ್ಲಿ ಅದನ್ನ ನಾವು ಸ್ವಚ್ಛತಾ ಮಾಡ್ತಕ್ಕಂಥದ್ದು, ಹಳೆಯ ದೇವಸ್ಥಾನಗಳು. ಯಾಕಂದ್ರೆ ಈ ನಾವಿರ್ತಕ್ಕಂಥ ಇರತಕ್ಕಂಥದ್ದು ಹೆಚ್ಚಿನ ಪ್ರದೇಶ ಕಾಡಿರೋದ್ರಿಂದ ಸಣ್ಣ ಸಣ್ಣ ಕಾನುಗಳಲ್ಲಿ ಕೂಡ ಒಂದೊಂದು ದೇವಸ್ಥಾನಗಳು, ಕಟ್ಟೆಗಳು, ದೇವರ ಕಟ್ಟೆಗಳು ಈ ರೀತಿ ಇದೆ. ಆಮೇಲೆ ನಾವೀಗ 260 ಹೆಚ್ಚು ಗಿಡಗಳನ್ನ ಇಲ್ಲಿ ನೆಟ್ಟಿದ್ದೇವೆ. ಸಿದ್ದಾಪುರದಲ್ಲಿ ಕಾಳಿವನ ಅಂತೇಳಿ ಕಾಳಿಕಾಂಬ ದೇವಸ್ಥಾನ ಇದೆ. ಅಲ್ಲಿ ನಾವು 3 ವಾರಗಳ ಕಾಲ ನಾವು ಸುಮಾರು ಗಿಡಗಳನ್ನ ಅಲ್ಲಿ ಹೋಗಿ ನೆಟ್ಟಿದ್ದೇವೆ. ಮತ್ತೆ ಸುಮಾರು ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು ಮನೆಗೊಂದು ಗಿಡವನ್ನ ಕೊಟ್ಟು ಮತ್ತು ಎಲ್ಲದಕ್ಕಿಂತ ಮೂಲ ಉದ್ದೇಶ ಅಂದ್ರೆ ಈಗ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಶಾಲು ಮತ್ತು ಪೇಟೆಗಳಿಗೆ ಬದಲಾಗಿ ಬಂದಿರತಕ್ಕಂಥ ಅತಿಥಿಗಳಿಗೆ ಒಂದು ಗಿಡವನ್ನೇ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇದು ನಾವು ತಗೊಂಡಿರ್ತಕ್ಕಂಥ ಮೊದಲನೇ ಹೆಜ್ಜೆ. ಮೊದಲು ನಾವು ಕೂಡ ಶಾಲು ಹಾಕಿ, ಹಾರ ಹಾಕಿ, ಪೇಟ ಹಾಕಿ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನನ್ಗನ್ನಿಸ್ತು ಯಾಕೆ ನಾವು ಇದನ್ನೆಲ್ಲ ಮಾಡಬೇಕು, ಮತ್ತೆ ಇದರಿಂದ ಅವ್ರಿಗೆ ಏನು ಉಪಯೋಗ ಇಲ್ಲ ಅದನ್ನ ಒಯ್ದು. ಈಗ ನನಗೆ ಸಾಕಷ್ಟು ಶಾಲುಗಳು ನನಗೆ ಬಂದಾಗ ನನಗೆ ಗೊತ್ತಾಯ್ತು, ದೇವರ ಮೂರ್ತಿಗಳು ಅದನ್ನ ಇಡೋಕೆ ಮನೆಗಳಲ್ಲಿ ಜಾಗನೂ ಇಲ್ಲ, ಮತ್ತೆ ಅದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಆ ಶಾಲುಗಳು ಹೊದಿಲಿಕ್ಕೂ ಬರೋದಿಲ್ಲ, ಉಡೋಕ್ಕೂ ಬರೋದಿಲ್ಲ. ಅದರ ಬದಲಾಗಿ ನಾವು ಯಾಕೆ ಈ ಗಿಡಗಳನ್ನೇ ಕೊಡಬಾರ್ದು, ಅದು ಹೂ ಬಿಟ್ಟಾಗ ಅವರಿಗೂ ನಾನು ಇಂಥ ಕಡೆ ತಗೊಂಡಿದ್ದೆ ಅನ್ನೋ ಒಂದು ಪೂರ್ತಿ ಆಗಲಿ ಅಂತ. ಮತ್ತೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಈ ಒಂದು ಸಂದೇಶವನ್ನ ಕೊಟ್ಟು ಬರ್ತೀನಿ, ದಯವಿಟ್ಟು ಶಾಲು ಪೇಟೆಗಳ ಬದಲಾಗಿ ಸಸ್ಯಗಳನ್ನೇ ನಾವು ನೆಡೋಣ ನಮ್ಮ ಮನೆ ಸುತ್ತಮುತ್ತ, ಮತ್ತೆ ಮನೆಯಿಂದನೇ ಪ್ರಾರಂಭವಾಗಲಿ ಅಂತ ನಾವು ಮಹಿಳೆಯರಿಗೆ ಇದನ್ನ ನಾನು ಕರೆ ಕೊಡ್ತೀನಿ. ವಿಶೇಷವಾಗಿ ನಮ್ಮ ಮನೆಯಲ್ಲಿ ಹಸಿ ಕಸ, ಒಣ ಕಸವನ್ನ ಬೇರ್ಪಡಿಸ್ತಕ್ಕಂಥದ್ದು, ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಮತ್ತೆ ಈಗ ಹಸಿ ಕಸದಿಂದ ನಾವೇ ನಮ್ಮ ಗಿಡಗಳಿಗೆ ಬೇಕಾದಷ್ಟು ಗೊಬ್ಬರವನ್ನ ತಯಾರಿಸ್ಕೊಳ್ತಕ್ಕಂಥದ್ದು, ಒಂದು ದೊಡ್ಡ ಟ್ಯಾಂಕರ್ ನಲ್ಲಿ ಪ್ರತಿದಿನ ಹಸಿ ಕಸವನ್ನ, ಈ ತರಕಾರಿ ಅಂದ್ರೆ ಮಣ್ಣಿನಲ್ಲಿ ಕರಗ್ತಕ್ಕಂಥ ಕಸಗಳನ್ನ ಹಾಕ್ತಾ ಹೋಗೋದು, ಅದ್ರ ಜೊತೆಗೆ ಅದಕ್ಕೆ ಮಣ್ಣನ್ನ ಹಾಕೋದು, ಸಗಣಿಯನ್ನ ಮತ್ತೆ ಗೋಮೂತ್ರವನ್ನ ಹಾಕ್ತಾ ಹೋಗೋದು, ಅದರ ಮೇಲ್ಭಾಗದಲ್ಲಿ ಮತ್ತೆ ಹಸಿ ಕಸವನ್ನ, ಹೀಗೆ ನಾವು ಸುಮಾರು ಗೊಬ್ಬರವನ್ನ ನಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಬಹುದು ಹಸಿ ಕಸವನ್ನ ಚೆಲ್ಲೋದ್ರಕ್ಕಿಂತ. ಮತ್ತೆ ಅದು ಸಾವಯವವಾಗಿ ಬರುತ್ತೆ, ನಾವು ಮನೆಯಲ್ಲಿ ಬೆಳೆಸ್ತಕ್ಕಂಥ ಗಿಡಗಳಿಗೆ ಅದನ್ನ ಹಾಕ್ಬೋದು. ಈ ರೀತಿಯ ತುಂಬಾ ಯೋಜನೆಗಳು ಈಗ ಇದೆ. ಈಗ ನಾವು ಕಳೆದ 1 ವರ್ಷದಿಂದ ಈ ಪರ್ಯಾವರಣದಲ್ಲಿ ತೊಡಗಿಸ್ಕೊಂಡಿರೋದು. ಇನ್ನು ಮೇಲೆ ನಮ್ಗೆ ಇನ್ನು ತುಂಬಾ ಜವಾಬ್ದಾರಿ ಹೆಚ್ಚಾಗಿದೆ. ಈಗ 25 ವಾರಗಳ ಮಾಡಿದ್ವಿ, ನಾವು ಮಾಡಿ ಅದರ 2ನೇ ವಾರನೇ ಮತ್ತೆ ಜನ ಅಲ್ಲಿ ತಂದು ಕಸವನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಮಗನ್ನಿಸ್ತು ಈ ಕೆಲಸ ನಾವು ಇನ್ನು ಮುಂದುವರೆಸಿದ್ರೆ ಇದು ನಾವು ಕಸ ಹೆಕ್ಕೋರೆ ಆಗ್ಬಿಡ್ತೀವಿ, ಹಾಗಾಗಿ ಇದನ್ನ ನಾವು ನಿಲ್ಲಿಸ್ಬೇಕು, ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು, ಕಸ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಮನೆ ಮನೆಗಳಿಗೆ ಹೋಗಿ ನಾವು ಅವರಿಗೆ ತಿಳಿಸ್ಬೇಕು. 25 ವಾರ ನಾವೇನ್ ಮಾಡಿದೀವಿ ಆ 25 ಸ್ಥಳಗಳಲ್ಲಿ ಮತ್ತೆ ಅಷ್ಟೇ ಪ್ರಮಾಣದ ಕಸ ಇವತ್ತು ಸಂಗ್ರಹವಾಗಿದೆ. ಮೀನನ್ನ ಕೊಡುವುದರ ಬದಲಿಗೆ ಮೀನು ಹಿಡಿಯುವುದನ್ನ ಕಲಿಸಬೇಕು. ಖಂಡಿತ ಖಂಡಿತ, ನೀವು ಹೇಳ್ದಾಗೆ ಮೀನನ್ನ ಕೊಡುವುದರ ಬದಲಿಗೆ ಮೀನನ್ನ ಹಿಡಿಯೋದನ್ನ ನಾವೀಗ ಹೇಗೆ ಅನ್ನೋದನ್ನ ಕಲಿಸ್ಬೇಕು. ಸರಿ, ಈಗ ಈ ನಾರಿ ಶಕ್ತಿ ಮತ್ತು ಮಹಿಳಾ ಒಂದು ಸ್ವಸಹಾಯ ಸಂಘಟನೆಗಳ ಬಗ್ಗೆ ಇದರಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ, ಈ ಬಗ್ಗೆ. ನಾರಿ ಶಕ್ತಿ ಕೂಡ ಪರ್ಯಾವರಣದ ಒಂದು ಅಂಗವೇ ಆಗಿದೆ. ನಾರಿ ಶಕ್ತಿಯಲ್ಲಿ ಅಂದ್ರೆ ಮಹಿಳೆಯರು ಏನನ್ನ ಮಾಡಬಹುದು, ಮಹಿಳೆಯರೇ ಸೇರ್ಕೊಂಡು, ಇದರಲ್ಲಿ ಯಾವುದೇ ಪುರುಷರ ಇದು ಇರೋದಿಲ್ಲ. ನಾರಿ ಶಕ್ತಿ ಅಂದ್ರೆ ಸಂಪೂರ್ಣ ಮಹಿಳೆಯರದ್ದೇ ಇರ್ತದೆ, ಮಹಿಳೆಯರನ್ನ ಒಟ್ಟುಗೂಡಿಸ್ತಕ್ಕಂಥದ್ದು. ಈಗ ಸಾಕಷ್ಟು ಸಂಘ ಸಂಸ್ಥೆಗಳು ಮಹಿಳೆಯರದ್ದು ಇದೆ, ಸ್ವಸಹಾಯ ಸಂಘಗಳಿದೆ, ವುಮನ್ ಎಂಪವರ್ಮೆಂಟ್ ಇದೆ, ಎನ್ ಜಿ ಒಗಳಿದೆ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಯಾವ ಸಾಧಕರಿದ್ದಾರೆ, ಯಾರೋ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ, ಅವರನ್ನ ಗುರುತಿಸೋದು, ಅವರನ್ನ ಮುಖ್ಯ ವೇದಿಕೆಗೆ ಕರ್ಕೊಂಡು ಬರೋದು, ಅಥವಾ ನಮ್ಮ ಜೊತೆ ಅವರನ್ನ ತೊಡಗಿಸಿಕೊಳ್ಳೋ ಹಾಗೆ ಅವರನ್ನ ಕರೆದ್ಬಿಟ್ಟು ನಾವು ಅವರನ್ನ ಪ್ರಶಂಸಿಸಿ ನಿಮ್ಮ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಂತ ತಿಳಿಸ್ತಕ್ಕಂಥದ್ದು, ಇದು ನಾರಿ ಶಕ್ತಿಯ ಪ್ರಮುಖ ಕಾರ್ಯ. ಮತ್ತೆ ನಾರಿಯರನ್ನ ಮನೆಯಿಂದ ಹೊರಗೆ ತೆಗೆದುಕೊಂಡು ಬರ್ತವೆ. ಸಾಕಷ್ಟು ಮಹಿಳೆಯರಿಗೆ ಆಸಕ್ತಿನೂ ಇರುತ್ತೆ, ಅಭಿರುಚಿನೂ ಇರುತ್ತೆ, ಅದರಲ್ಲಿ ಸಾಕಷ್ಟು ಗೊತ್ತಿರುತ್ತೆ, ಆದ್ರೆ ಅವರಿಗೊಂದು ಅವಕಾಶ ಸಿಕ್ಕಿರೋದಿಲ್ಲ. ಯಾವುದನ್ನೇ ಮಾಡ್ಬೇಕಂದ್ರೆ ಒಂದು ವೇದಿಕೆ ಅಥವಾ ಒಂದು ಅವಕಾಶ ಸಿಕ್ಕಾಗ ಅಷ್ಟೇ ನಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ನಾವು ಹೊರಗೆ ಹಾಕ್ಬೋದು. ಸೊ ಅದಕ್ಕೋಸ್ಕರ ಅಥವಾ ನೋಡಿ, ಈಗ ಸಾಕಷ್ಟು ಜನ ಮನೆಯಲ್ಲಿ ಒಳ್ಳೆ ಆಹಾರವನ್ನು ತಯಾರಿಸ್ತಾರೆ, ಉದಾಹರಣೆಗೆ ಚಿಪ್ಸ್ಗಳಿರ್ಬೋದು, ಸಾಂಬಾರ್ ಪುಡಿ, ತಮ್ಮ ಅದನ್ನೇ ಸ್ವಲ್ಪ ಗುಣಮಟ್ಟವನ್ನ ಹೆಚ್ಚಿಸಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಅದಕ್ಕೊಂದು ವೇದಿಕೆಯನ್ನ ಕಲ್ಪಿಸೋದು. ನಮ್ಮ ವುಮನ್ ಎಂಪವರ್ಮೆಂಟ್ ಅಂತ ಬಂದಾಗ ಅದು ಕೂಡ ಅಷ್ಟೇ. ಸುಮತಿ ಸ್ವಸಹಾಯ ಸಂಘ, ನಾವು 12 ಜನ ಇದ್ದೀವಿ, ಅದರಲ್ಲೂ ಕೂಡ ಅಷ್ಟೇ. ನಾವೇನ್ ಮಾಡ್ತೀವಿ, ಈ ಮಹಿಳೆಯರಿಗೆ ಈಗ ಕೆಲವರು ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿರ್ತಾರೆ, SLC ಅಥವಾ 2nd PUC ಮಾಡಿ ನಿಲ್ಲಿಸಿರ್ತಾರೆ. ಇನ್ನು ಕೆಲವರು ಮಹಿಳೆಯರು ತುಂಬಾ ಬಡಸ್ತರದಲ್ಲಿ ಇರ್ತಾರೆ, ದುಡಿಯುವ ಆಸಕ್ತಿ ಇರುತ್ತೆ ಆದ್ರೆ ಅವರಿಗೆ ದುಡಿಮೆಗೆ ಅವಕಾಶ ಇರೋದಿಲ್ಲ. ಅಂತವರಿಗೆ ನಾವು ಉಚಿತವಾಗಿ ಇಲ್ಲ, ಅತೀ ಕಡಿಮೆ ಬೆಲೆಯಲ್ಲಿ, ಅಂದ್ರೆ ಉಚಿತವಾಗಿ ಕೊಟ್ಟರೆ ಯಾವುದಕ್ಕೂ ಕೂಡ ಬೆಲೆ ಇರೋದಿಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಅತಿ ಕಡಿಮೆ, ಈಗ 500 ರೂಪಾಯಿಗಳಲ್ಲಿ ನಾವು 3 ತಿಂಗಳ ಟೈಲರಿಂಗ್ ಕ್ಲಾಸ್ ಅನ್ನ ಅವರಿಗೆ ಕೊಡ್ತೀವಿ, ಬ್ಯಾಗನ್ನ ಹೊಲಿಸ್ತೀವಿ. ನಾವೇನು ಕಲಿಸ್ತೀವಿ ಅದಕ್ಕೆ ಅದಕ್ಕೆ ನಾವೇ ಮತ್ತೆ ಅವರಿಗೆ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ತೀವಿ. ಈಗ ನಮಗೆ ಬಲ್ಕಲ್ಲಿ ಒಂದು 500-600 ಪೀಸ್ ಬ್ಯಾಗ್ಗಳು ಬೇಕಾಯ್ತು ಅಂದಾಗ ಯಾರು ನಮ್ಮ ಹತ್ರ ಕಲ್ತಿರ್ತಾರೆ ಅವರಿಗೆ ನಾವು ಅದನ್ನು ಹೊಲಿಲಿಕ್ಕೆ ಕೊಟ್ಟು ಅವರಿಗೆ ಅದಕ್ಕೆ ಸರಿಯಾದಂತಹ ಒಂದು ಯೋಗ್ಯವಾದ ಬೆಲೆಯನ್ನ ಕೂಡ ಕೊಡ್ತೀವಿ. ಮತ್ತೆ ನಾವೇ ಸೇರ್ಕೊಂಡು ಅದಕ್ಕೆ ನಾವು ತಿಂಗಳ ತಿಂಗಳ ಸ್ವಲ್ಪ ದುಡ್ಡುಗಳನ್ನು ಕೂಡ ಸಂಗ್ರಹಿಸ್ತಾ ಹೋಗ್ತೀವಿ. ಆ ಹಣವನ್ನೇ ಬಂಡವಾಳವನ್ನಾಗಿ ಮಾಡ್ಕೊಳ್ತೀವಿ. ಇದರಿಂದ ಮಹಿಳೆಯರಿಗೆ ಒಂದು ಉಳಿತಾಯನೂ ಆಗುತ್ತೆ, ಮತ್ತೆ ಸಕ್ರಿಯವಾಗಿ ತೊಡಗಿಸ್ಕೊಂಡಂಗೆ ಆಗುತ್ತೆ. ಸಾಕಷ್ಟು ಮಹಿಳೆಯರು ಮನೆಯಲ್ಲೇ ಇದ್ದು ಸಂಸಾರದಲ್ಲೇ ಸಿಲುಕಿಕೊಂಡು ಡಿಪ್ರೆಷನ್ಗೆ ಹೋದವರು ಕೂಡ ಇದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡವರಿದ್ದಾರೆ. ಅಂದ್ರೆ ಸಂಸಾರದಲ್ಲಿ ಎಲ್ಲವೂ ಸರಿ ಇರೋದಿಲ್ಲ, ಅದರ ಬದಲು ಈ ಹೊರಗಡೆ ಬಂದಾಗ ಅವರಿಗೆ ಸ್ನೇಹಿತರು ಸಿಗ್ತಾರೆ. ಈಗ ನಾವೇ 12 ಜನ ಏನಿದ್ದೀವಿ, ನಮ್ಮ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ತೀವಿ. ನನಗಿರ್ತಕ್ಕಂಥ ಸಮಸ್ಯೆ ಅವರಿಗೂ ಕೂಡ ಇರುತ್ತೆ, ಅಥವಾ ನನ್ನ ಸಮಸ್ಯೆಗೆ ಅವರ ಹತ್ರ ಪರಿಹಾರ ಇರುತ್ತೆ. ಈ ರೀತಿ ಅವರು ಸ್ಪಂದನೆಯಿಂದ ಒಂದು ಒಳ್ಳೆಯ ಸ್ನೇಹಿತರ ಬಳಗವನ್ನ ಕಟ್ಕೊಳ್ಬಹುದು, ಅದರ ಜೊತೆಗೆ ಅವರು ದುಡಿಮೆಯನ್ನು ಕೂಡ ಕಂಡುಕೊಳ್ಬಹುದು, ಮತ್ತೆ ಸಮಾಜದಲ್ಲಿ ಗುರುತಿಸ್ಕೊಳ್ಬಹುದು, ನಾನು ಕೂಡ ಒಬ್ಬ ಸ್ವತಂತ್ರ ಮಹಿಳೆ ಇದ್ದೀನಿ, ನಾನು ಕೂಡ ಎಲ್ಲರಂತೆ ದುಡಿತೀನಿ, ಮತ್ತೆ ಇದ್ರ ಜೊತೆಗೆ ಸಂಸಾರವನ್ನು ನಿಭಾಯಿಸ್ತೀವಿ, ಮಕ್ಕಳನ್ನು ಕೂಡ ಸಾಕ್ತೀವಿ. ಈಗ ಮಹಿಳೆ ಹೊರಗಿದ್ದಾಳೆ ಅಂದ ತಕ್ಷಣ ಕೇವಲ ಅವಳು ದುಡಿಯಕ್ಕೆ ಹೋಗ್ತಾಳೆ, ಅವಳಲ್ಲಿ ಓಡಾಡ್ತಾಳೆ ಇಲ್ಲಿ ಓಡ್ತಾಳೆ ಅಷ್ಟೇ ಅಲ್ಲ. ನನ್ನದೇ ಉದಾಹರಣೆ ತಗೊಂಡ್ರೆ 74 ವರ್ಷದ ಅತ್ತೆ ಮತ್ತೆ 76 ವರ್ಷದ ಮಾವ ಇದ್ದಾರೆ, ಇಬ್ರು ಕೂಡ ಶುಗರ್ ಬಿ ಪಿ ಪೇಷಂಟು, ಅವರಿಗೆ ಅವರದೇ ಆದ ಆಹಾರ ಪದ್ಧತಿ ಇದೆ, ಅದನ್ನ ಮಾಡಬೇಕು. ಮತ್ತೆ ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಎಲ್ಲರಿಗೂ ಬೇರೆ ಬೇರೆ ರೀತಿಯ ಅಭಿರುಚಿ ಇದೆ. ಅವರಿಗೆ ಬೆಳಗ್ಗಿನ 11 ಗಂಟೆಯೊಳಗೆ ನಾನು ಅಡುಗೆಯನ್ನ ಮಾಡಿ ನನ್ನ ಗಂಡನ ವ್ಯವಹಾರದಲ್ಲಿ ಸಹಕಾರವನ್ನ ಮಾಡ್ತೀನಿ, ಅತ್ತೆ ಮಾವನ ಆರೋಗ್ಯವನ್ನು ಕೂಡ ನೋಡ್ಕೊಳ್ತೀನಿ. ಮತ್ತೆ ದೊಡ್ಡ ಕುಟುಂಬದ ಹಿರಿಯ ಸೊಸೆ ಇದ್ದೀನಿ ನಾನು, ಸುಮಾರು ನಮ್ಮ ಕುಟುಂಬದಲ್ಲಿ 100 ಜನ ಇದ್ದೀವಿ ನಾವು ಮೂಲ ಕುಟುಂಬ, ಆ ಕುಟುಂಬದ ಹಿರಿಯ ಸೊಸೆ ನಾನಿದ್ದೀನಿ. ತುಂಬಾ ಜವಾಬ್ದಾರಿಗಳಿರುತ್ತೆ, ಅವುಗಳನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತಿದ್ದೀನಿ ಅಂದ್ರೆ ಈ ತರ ಸಕ್ರಿಯವಾಗಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಯಾಕಂದ್ರೆ ಕಲಿಯೋದು ತುಂಬಾ ಇರುತ್ತೆ, ನಾನೇನೋ ಕಲಿತು ಮನೇಲಿ ಇದ್ಬಿಟ್ಟಿದ್ದೀನಿ ಅಂದ್ರೆ ಅದು ಬಾಯಿ ಒಳಗಿನ ಕಪ್ಪೆ ಆಗ್ಬಿಡುತ್ತೆ. ಹೊರಗಡೆ ಹೋದಾಗಲೇ ನಮ್ಗೆ ನಿಜವಾದ ಪ್ರಪಂಚ, ನಿಜವಾದ ಜೀವನ ಏನು ಅಂತ ಗೊತ್ತಾಗೋದು. 1 ರೂಪಾಯಿ ಹಣವನ್ನ ಗಳಿಸಿದಾಗ ಆ 1 ರೂಪಾಯಿ ಆ ಬೆಲೆ ನಮಗ್ ಗೊತ್ತಾಗುತ್ತೆ. ಅದೇ ಯಾರೋ ಅದನ್ನ ಕೊಟ್ಟಾಗ ಅದನ್ನ ಸುಲಭವಾಗಿ ನಾವು ಖರ್ಚು ಮಾಡಿಬಿಡ್ತೀವಿ. ಅದರಿಂದ ಪ್ರತಿಯೊಬ್ಬ ಮಹಿಳೆ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು, ತೊಡಗಿಸ್ಕೊಳ್ಳಿಕ್ಕೆ ಅವರ ಕುಟುಂಬ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು, ಸಹಕಾರವನ್ನು ಅದು ಮುಖ್ಯವಾಗಿರುತ್ತೆ. ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವತ್ತೆ ಅನ್ಕೊಳ್ತೀನಿ, ನನ್ನ ಸಂಪೂರ್ಣ ಸಹಕಾರ ಇದೆ. ಈಗಲೂ ಕೂಡ ನಾನು ಇದೇ 30ನೇ ತಾರೀಕು 5 ದಿನಗಳ ಹರಿದ್ವಾರ ಪ್ರವಾಸಕ್ಕೆ ಮತ್ತೆ ಹೊರಟಿದ್ದೀನಿ. ಅದೇ ಮಹಿಳೆಯರಿಗೆ ಕುಟುಂಬದಿಂದ ಸಹಕಾರ ಸಿಕ್ಕರೆ ಆಕೆ ಏನ್ ಬೇಕಾದ್ರೂ ಸಾಧಿಸಿ ತೋರಿಸಬಲ್ಲಳು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಕೊನೆಯ ಉತ್ತರದಲ್ಲಿ ನನ್ನ ಪ್ರಶ್ನೆಯು ಕೂಡ ಸೇರ್ಕೊಂಡ್ಬಿಡುತ್ತೆ, ಪ್ರತ್ಯೇಕವಾಗಿ ಮತ್ತೆ ಪ್ರಶ್ನೆ ಕೇಳೋದಕ್ಕೆ ಹೋಗೋದಿಲ್ಲ. ಬಹುಶಃ ಮಹಿಳೆಯರು ಸ್ವಾವಲಂಬಿಗಳಾಗುವುದಕ್ಕೆ ಮುಂದೆ ಬರುವುದಕ್ಕೆ ಕುಟುಂಬದವರ ಒಂದು ಪ್ರೋತ್ಸಾಹ ಬಹಳಷ್ಟು ಅಗತ್ಯ ಇದೆ ಅಂತ ನಿಮ್ಮ ಮಾತಲ್ಲಿ ವ್ಯಕ್ತವಾಯಿತು. ಬಹಳ ಸಂತೋಷ ವೀಣಾ ಆನಂದ ಶೇಟ್ ಅವರೇ, ಒಂದು ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಒಂದು ಆರೋಗ್ಯವನ್ನು ಕಾಪಾಡಿರುವ ನಿಟ್ಟಿನಲ್ಲಿ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಎನ್ನುವುದರ ಬಗ್ಗೆಯೂ ಕೂಡ, ಜೊತೆಗೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಯಾವ್ಯಾವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದು, ಒಂದು ಮುಂದಾಳತ್ವವನ್ನು ವಹಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ತಮಗೂ ಕೂಡ ನನ್ನನ್ನ ಇಲ್ಲಿ ಕರೆದು ನನ್ನ ಕೆಲವು ಅನುಭವಗಳನ್ನ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಇಂದಿನ ಮಹಿಳಾ ವಾಣಿಯಲ್ಲಿ ಯೋಗ ತರಬೇತಿ ಮತ್ತು ಮಹಿಳಾ ಸಂಘಟನೆ ಈ ವಿಷಯವಾಗಿ ಸಿದ್ದಾಪುರ ತಾಲೂಕಿನ ವೀಣಾ ಆನಂದ್ ಶೇಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18

ನಂದೀಶ್ವರನ ಬರದಾರ ಸು ನಂದೀಶ್ವರನ ಬರದಾರ ಸು ರಂಬಿನಯಂಗ ಗದಿಯಲೆ ಸು ರಂಬಿನಯಂಗ ಗದಿಯಲೆ ಸು ಅಂಗಲ ನನ ಮಗನ ನಿಂಬಿಯ ರಂಬಿಯ ಹಣ್ಣ ಗಿನಿಯ ಕೊಚ್ಚೆ ಸು ನಿಂಬಿಯ ಹಣ್ಣ ಗಿನಿಯ ಕೊಚ್ಚೆ ಸು ನಿಂಬಿಯ ಹಣ್ಣ ಗಿನಿಯ ಕೊಚ್ಚೆ ಸು ನಿಂಬಿಯ ಹಣ್ಣ ಗಿನಿ ಕಚ್ಚಿ ಒಳಗ ಹತ್ತಿಬಾನಿ ಗಗ ಜಗಲಿಗೆ ಸು ಹತ್ತಿಬಾಸಿಯ ಜಗಲಿಗೆ ಸು ಹತ್ತಿಬಾಸಿಯ ಜಗಲಿಗೆ ಸು ಹೆಣ್ಣ ಬೇಡಲಿ ಬಂದೇನವ ಸೋಬಾನವ ಹೆಣ್ಣ ಬೇಡಲಿ ಬಂದೇವನವ ಸೋಬಾನವ ಹೆಣ್ಣ ಬೇಡಲಿ ಬಂದೇವಿನವ ಸೋಬಾನವ ಬಂದೇವನವ ಸೋಬಾನವ ಏನ ಕಡಮಿಲ್ಲ ಬಣ್ಣ ಕೇನ ಕಡಮಿಲ್ಲ ಹೆಣ್ಣಿಗೆ ನಸ್ತಾಯಿಡತೀರೇ ಸೋಬಾನವ ಹೆಣ್ಣಿಗೆ ನಸ್ತಾಯಿಡತೀರೇ ಸೋಬಾನವ ಹೆಣ್ಣಿಗೆ ನಸ್ತಾಯಿಡತೀರೇ ಸೋಬಾನವ ಹೆಣ್ಣಿಗೆ ನಸ್ತಾಯಿಡತೀರೇ ಗಲ್ಲದ ಮ್ಯಾಲಿರುವ ಗರಿಯನತ್ತ ಸೋಬಾನವ ಗಲ್ಲದ ಮ್ಯಾಗರಿಯ ಇರುವ ನತ್ತ ಸೋಬಾನವ ಗಲ್ಲದ ಮ್ಯಾಲಿರುವ ಗರಿಯನತ್ತ ಸೋಬಾನವ ಗಲ್ಲದ ಮ್ಯಾಲ್ಗರಿಯ ಇರುವ ನತ್ತ ಸೋಬಾನವ ಕೇಳಿದರಿ ಇಷ್ಟೆಲ್ಲ ಕೇಳಿದರಿ ಅಳಿಯಾಗೆ ನಮ್ಮಯ್ಯಗ ತರತೀರೇ ಅಳಿಯಾಗನ ಮುಳಿಯ ತರತೀರೆ ಸೋಬಾನವ ಅಳಿಯಾಗನ ಮುಳಿಯಗ ತರತೀರೆ ಸೋಬಾನವ ಅಳಿಯಾಗನ ಮುಳಿಯ ತರತೀರೆ ಸೋಬಾನವ ರೂಪದ ಸಾರಂಗಿ ಮೂವತ್ತು ರೂಪ ಜರದ ರೂಮಾಲ್ ಬಂಗಾರದ ಗೋಲ ಬಲಗಯ್ಯ ಸೋಬಾನವ ಬಂಗಾರದ ಗೋಲ ಬಲ ಪಪ್ಪಳ ಸಿರಿ ತುಂಬ ಮಾತ ಕದರಸಿ ಇಂಬ ಬಿಡರಾಯ ಎಡದಲ್ಲೇ ಸೋಬಾನವ ಇಂಬ ಬಿಡರಾಯ ಬಲದಲ್ಲೇ ಸೋಬಾನವ ಇಂಬ ಬಿಡರಾಯ ಎಡದಲ್ಲೇ ಸೋಬಾನವ ಇಂಬ ಬಿಡರಾಯ ಎಡದಲ್ಲೇ ಸೋಬಾನವ ನಿನ್ನ ಕಳವತೇನೆ ಸೋಬಾನವ ಕೊಡಲಿಲ್ಲ ಸೋಬಾನವ ದೈವಾನಿ ಮಾಗಿರಲೆ ಸೋಬಾನವ ಉತ್ತಯನ ದೈವಾನಿ ಮಾಗಿರಲೆ ಸೋಬಾನವ ಉತ್ತಯನ ದೈವಾನಿ ಮಾಗಿರಲೆ ಸೋಬಾನವ ಬಸವ ಹುಟ್ಟೆನ ರಾಣಿಯ ಮುಂದ ಅಸರಗಲ್ಲಿಪ ಗುರತವಲಿಂದ ಪಾದಗಲ್ಲಿಪ ಹಿಡದರ ಮುಂದ ಬಸಯ್ಯ ಬಾಯಿನದಿಂದ